ಯೋಜಿತ ಸರಣಿ ಪ್ರತಿ ಮಂಗಳವಾರ ಬೆಳಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ ದುಡಿಮೆಯ ಹಿರಿಮೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ತಪ್ಪದೇ ಕೇಳಿ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ದುಡಿಮೆಯ ಹಿರಿಮೆ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ ಕಾರ್ಯಕ್ರಮ. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆದರವಾದಂತಹ ಸ್ವಾಗತ, ಸುಸ್ವಾಗತ ಹಾಗೂ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಹವಾಮಾನ ವರದಿಯನ್ನ ಕೇಳುವಿರಿ. ನಂತರ ಜನಪದ ಗೀತೆಗಳು, ಕೃಷಿ ಗೀತೆಗಳು, ಇಷ್ಟೆಲ್ಲ ಮಾಹಿತಿಗಳು ನಿಮಗೋಸ್ಕರ ಕಾದಿವೆ. ಹಾಗಿದ್ರೆ ಬನ್ನಿ, ಹವಾಮಾನ ವರದಿಯನ್ನ ಕೇಳೋಣ. ನಮಸ್ಕಾರ. ಆಕಾಶವಾಣಿ ಕೇಳುಗ ಎಲ್ಲ ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆ ರೈತ ಬಾಂಧವರಿಗೆ ಸ್ವಾಗತ. ಇವಾಗ ನಾನು ಹವಾಮಾನದ ಮುನ್ಸೂಚನೆ ಮತ್ತು ಈ ಕಳೆದ ಒಂದು ವಾರದಲ್ಲಿ ಗತಿಸಿದ ಒಂದು ಹವಾಮಾನದ ಬಗ್ಗೆ ಹಾಗೂ ಈ ಹವಾಮಾನಕ್ಕೆ ಅನುಸಾರವಾಗಿ ರೈತರು ತಮ್ಮ ಹೊಲದಲ್ಲಿ ಕೈಗೊಳ್ಳಬೇಕಾದ ಒಂದಿಷ್ಟು ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಸಲಹೆ ಹೇಳಲು ಇಷ್ಟಪಡ್ತೇನೆ. ರೈತ ಬಂದರೆ ನಮಗೆ ಕಳೆದ ವಾರದಲ್ಲಿ ಅಂದ್ರೆ ನಮ್ಗೆ ಅಲ್ಲಲ್ಲೇ ಒಂದ್ ಸ್ವಲ್ಪ ಸ್ವಲ್ಪ ಮಳೆ ಆಗಿದೆ. ಅಂದ್ರೆ ಇವಾಗ ನಾವು ಬಳ್ಳಾರಿ ಜಿಲ್ಲೆಯಾದ್ಯಂತ ಸುಮಾರು 37.6 mm ದಷ್ಟು ಮಳೆ ದಾಖಲಾಗೈತಿ. ಅಂದ್ರೆ 45 ಆಗ್ಬೇಕಾಗಿತ್ತು, 37 mm ದಾಖಲಾಗಿ ನಮಗ್ ಸುಮಾರು 15-17% ಕೊರತೆಯನ್ನ ಕಂಡಿದೆ. ಅದೇ ರೀತಿ ಕೊಪ್ಪಳ ಜಿಲ್ಲೆಯಲ್ಲಿ 43 mm ದಷ್ಟು ನಮಗೆ ಮಳೆಯಾಗಿ 5% ದಷ್ಟು ನಮಗೆ ಏನಾಗಿದೆ ಒಂದು ಕೊರತೆಯನ್ನ ಎತ್ಕಂಡೈತಿ. ಸೊ ಹೀಗೇನೆ ಮುಂದಿನ ಒಂದು ವಾರದಲ್ಲಿಯೂ ಸಹ ನಮಗೆ ಹಗುರದಿಂದ ಸಾಧಾರಣವಾಗಿ ಮಳೆ ಬರುವ ಒಂದು ಸಾಧ್ಯತೆ ಇದೆ. ಸೊ ಅದಕ್ಕಾಗಿ ಏನ್ ಮಾಡೋಕಪ್ಪ ಅಂತಂದ್ರೆ ರೈತರು ಈ ಮಳೆ ನೀರಿನ ಯಾವ ತರ ಒಂದು ಸಂರಕ್ಷಿಸಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಗಮನ ಹರಿಸಬೇಕಾಗತ್ತೆ ಅಥವಾ ಮಳೆ ನೀರನ್ನ ಆವಿಯಾಗದ ಹಾಗೆ ನೋಡಿಕೊಳ್ಬೇಕು. ಹಾಗೇನೆ ಈಗ ನಾವು ಸಾಮಾನ್ಯವಾಗಿ ಏನ್ ಹೇಳ್ತೀವಿ, ತೊಗರಿಯಲ್ಲಿ ಸುಮಾರು 50 ದಿವಸದ ಒಂದು ಬೆಳೆ ಇದ್ದಾಗ ಮೇಲ್ಭಾಗದ ಕುಡಿ ಚಿವುಟ್ಬೇಕು ಅಂತ ಹೇಳ್ತೀವಿ. ಸುಮಾರು 5-6 cm ನಾವು ಕುಡಿ ಚಿವುಟಬೇಕು. ಹಾಗೇನೆ ನಾವು ಏನ್ ಮಾಡ್ಬೇಕು, 10 gram ಅಂದ್ರೆ 19 ಸಿಂಪಡಿಸಬೇಕಾಗತ್ತೆ ಪ್ರತಿ ಎಕರೆಗೆ. 10 gram ಅನ್ನು 1 liter ನೀರಿನಲ್ಲಿ ಬೆರೆಸಿ ನಾವು ಸಿಂಪರಣೆ ಮಾಡ್ಬೇಕು. ಈ ಕುಡಿ ಚಿವುಟುದು ಮತ್ತು 19 ಸಿಂಪರಣೆ ಮಾಡುವುದರಿಂದ ಏನಾಗುತ್ತೆ, ಜಾಸ್ತಿ ಕವಲೊಡೆದು ಹೆಚ್ಚಿನ ಕಾಯಿ ಬರುವಂತಹ ಸಾಧ್ಯತೆ ಇರ್ತವೆ. ಹಾಗೇನೆ ಈಗ ತೊಗರಿ ಬೆಳೆಯಲ್ಲಿ ಏನಾಗುತ್ತೆ, ಗೊಡ್ಡು ರೋಗ ಬಂದಿರುತ್ತೆ. ಅದಕ್ಕಾಗಿ ಏನ್ ಮಾಡ್ಬೇಕು, ಆ ಗಿಡಗಳನ್ನ ಕಿತ್ತಿ ಬಿಸಾಕ್ಬೇಕು. ಆಮೇಲೆ ಮುಂಜಾಗ್ರತ ಕ್ರಮವಾಗಿ ನಾವು 2.5 milliliter ಡೈಕೋಫಾಲ್ 18.5 EC ಅಂತ ಹೇಳ್ತೀವಿ, ಅದನ್ನ ಸಿಂಪರಣೆ ಮಾಡ್ಬೇಕು. ಇಲ್ಲಾಂದ್ರೆ 1.5 milliliter ಆಕ್ಸಿಡೆಮೆಟಾಲ್ ಅಂತ ಹೇಳ್ತೀವಿ, 50 EC, ಇದನ್ನ ಪ್ರತಿ ಲೀಟರ್ ನೀರಿಗೆ ಬರೆಸಿ ನಾವು ಸಿಂಪರಣೆಯನ್ನ ಮಾಡ್ಬೇಕಾಗತ್ತೆ. ಆಮೇಲೆ ಈಗ ಹತ್ತಿ ಬೆಳೆಯಲ್ಲಿ ಏನಾಗೈತೆ, ರಸ ಇರುವ ಒಂದು ಕೀಟದ ನಿಯಂತ್ರಣಕ್ಕೆ ನಾವು 0.3 gram ಯೂನಿಕಮೈಡ್ ಅಂತ ಹೇಳ್ತೀವಿ, ಅದನ್ನ ಸಹ ನಾವು ಸಿಂಪರಣೆ ಮಾಡೋದು. ಇಲ್ಲಾಂದ್ರೆ ಡೈನಟೋಫರಾನ್ 0.3 gram ಅನ್ನ 20 SG ರೂಪದಲ್ಲಿ ಸಿಗ್ತೈತಿ, ಅದನ್ನ ಸಿಂಪರಣೆ ಮಾಡ್ಬೋದು. ಇಲ್ಲಾಂದ್ರೆ 1 milliliter ಅಸ್ಟಮೋಫ್ರಿಡ್ ಅಂತ ಹೇಳ್ತೀವಿ, 20 SG ಅನ್ನ, ಅದನ್ನ ಸಹ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಈ ರಸ ಇರುವ ಕೀಟಗಳ ಒಂದು ಹೊಳೆನ ತಡೆಗಟ್ಬಹುದು. ಆಮೇಲೆ ಈಗ ಶೇಂಗಾದಲ್ಲಿ ಏನಂತ ಹೇಳ್ತೀವಿ, ಸ್ಪೋಡೋಪ್ಟ್ರಾ ಹತೋಟಿಗಾಗಿ 4 gram ಮೆಟರೈಸಿನ್ ರಿಲೇ ಅಥವಾ 0.2 gram ಇಮಮೆಕ್ಟಿನ್ ಬಂಜೆಟ್ ಅನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬರೆಸಿ ಶೇಂಗಾದಲ್ಲಿ ಸ್ಪೋಡೋಪ್ಟ್ರಾ ಹತೋಟಿಯನ್ನ ಮಾಡಬಹುದು. ಆಮೇಲೆ ಶೇಂಗಾದಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ಎಲೆ ಸುರುಳಿ ಕೂಚಿ ಈ ಒಂದು ಕೀಟದ ಬಾಧೆ ಕಂಡು ಬರ್ತಾ ಇರುತ್ತೆ. ಸೊ ಇದಕ್ಕಾಗಿ ನಾವ್ ಏನ್ ಮಾಡ್ಬೇಕು, 2 milliliter ಪೊಫ್ನಾಫಾಸ್ 50 EC ರೂಪದಲ್ಲಿ ಸಿಗುತ್ತೈತಿ, ಇದನ್ನ ಸಿಂಪರಣೆ ಮಾಡಬಹುದು. ಇಲ್ಲಾಂದ್ರೆ 0.12 milliliter ಸ್ಪೈನೋಸೈಡ್ ಅಂತ ಸಿಗುತ್ತೆ, ಇಲ್ಲ 1 milliliter ಮೊನೋಕ್ರೋಟೋಪಾಸ್ 36 SL ರೂಪದಲ್ಲಿ ಸಿಗ್ತೈತಿ, ಇದನ್ನ ನಾವು ಸಹ ಸಿಂಪರಣೆಯನ್ನಾಗಿ ಮಾಡ್ಬೋದು. ಆಮೇಲೆ ಶೇಂಗಾ ಬೆಳೆಯಲ್ಲಿ ಈಗ ಥ್ರಿಪ್ಸ್ ಮತ್ತು ಜಿಗಿಹುಳಿ ಏನಾಗಿತ್ತಪ್ಪ ಅಂತಂದ್ರೆ ಅದಕ್ಕೆ ನಾವು ಡೈಮೆಥೈಲೇಟ್ ಅಂತ ಹೇಳ್ತೀವಿ. ಅದು 1.7 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡಬಹುದು. ಈಗ ಭತ್ತದಲ್ಲಿ ನಾವು ಕನೆ ನೊಣ ಅಥವಾ ಆನೆ ಕೊಂಬು ಅಥವಾ ಹುಳುವಿನ ಬಾಧೆ ಕಂಡು ಬಂದಿತ್ತು ಅಲ್ಲಿ. ಸೊ ಅದಕ್ಕಾಗಿ ನಾವು ಏನ್ ಮಾಡೋಕಪ್ಪ ಅಂತಂದ್ರೆ 1 ಮಿಲಿಲೀಟರ್ ಪಿಪ್ರೋನಿಲ್ 5 SC ರೂಪದಲ್ಲಿ ಸಿಗ್ತೈತಿ, ಇಲ್ಲ 10 kg ಕಾರ್ಬೋಫ್ಯೂರಾನ್ ರೀಜಿಯನ್ನ ನಾವು ಒಂದು ಎಕರೆಗೆ ಎರಚಬಹುದು. ಹಾಗೆ ನಾವು ಈಗ ಭತ್ತ ನಾಟಿ ಮಾಡಿ ಸುಮಾರು 3-6 ವಾರ ತರ ಒಂದು ಬೆಳೆ ಅವಧಿ ಇತ್ತಪ್ಪ ಅಂತಂದ್ರೆ ಅದಕ್ಕಾಗಿ ನಾವು ಈ ಒಂದು ಏನ್ ಮಾಡ್ಬೇಕು 10 kg ಸಾರಜನಕವನ್ನ ನಾವು ಮೇಲೆ ಗೊಬ್ಬರವಾಗಿ ಕೊಡಬೇಕು. ಭತ್ತದಲ್ಲಿ ಕಾಂಡ ಕೊರೆಯುವ ಒಂದು ಹುಳು ಏನರ ಕಾಣಿಸ್ಕೊಂತಪ್ಪ ಅಂತಂದ್ರೆ ಅದಕ್ಕೆ 2 ಮಿಲಿಲೀಟರ್ ಕ್ಲೋರೋಫೈರಿಫಾಸ್ 20 EC ರೂಪದಲ್ಲಿ ಸಿಗ್ತೈತಿ, ಅಥವಾ 2 ಮಿಲಿಲೀಟರ್ ಪ್ರೊಫೆನೋಫಾಸ್ ಅನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಕೈಗೊಳ್ಳಬಹುದು. ಈಗ ಹೆಸರಿನಲ್ಲಿ ಆಲ್ರೆಡಿ ರೈತ ಬಾಂಧವರು ರಾಶಿ ಮಾಡ್ತಾ ಇದ್ದೀರಾ, ಇನ್ನು ಸ್ವಲ್ಪ ಲೇಟ್ ಆಗಿ ಬಿತ್ತಿದ್ದೇನಪ್ಪ ಇತ್ತಂತಂದ್ರೆ ಅದರಲ್ಲಿ ಬೂದಿ ರೋಗ ಈ ತರ ಏನರ ಕಂಡು ಬಂತಂದ್ರೆ ಅದಕ್ಕೆ 1 ಮಿಲಿಲೀಟರ್ ಪ್ರೊಪೋಕಿನೋಜಲ್ ಅಂತ ಹೇಳ್ತೀವಿ, ಅದನ್ನ ನಾವು ಸಿಂಪರಣೆ ಮಾಡಬಹುದು. ಇಲ್ಲಾಂದ್ರೆ 3 ಗ್ರಾಂ ವೆಟೇಬಲ್ ಸಲ್ಫರ್ ಅಂತ ಇರುತ್ತೆ, ಅದನ್ನ ಸಿಂಪರಣೆ ಮಾಡಬಹುದು. ಇಲ್ಲಪ್ಪ ಅಂತಂದ್ರೆ 2 ಗ್ರಾಂ ಕಾರ್ಬನ್ಡೈಜಿಂ ಶಿಲೀಂಧ್ರ ನಾಶಕವನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯಾಗಿ ಕೈಗೊಳ್ಳಬಹುದು. ಆಮೇಲೆ ಹೆಸರಿನಲ್ಲಿ ಎಲೆ ತಿನ್ನುವ ಕೀಟ ಏನರ ಹಾವಳಿ ಇತ್ತಂತಂದ್ರೆ ಅದಕ್ಕಾಗಿ 1.7 ಮಿಲಿಲೀಟರ್ ಡೈಮೆಥೈಲೇಟ್ ಅನ್ನ ಸಿಂಪರಣೆ ಮಾಡಬಹುದು. ಸೊ ಈ ತರ ಸಿಂಪಡಿಸಿ ಅದಕ್ಕೆ ಎಲೆ ತಿನ್ನುವ ಕೀಟಗಳ ಹಾವಳಿನ ನಿಯಂತ್ರಿಸಬಹುದು. ಆಮೇಲೆ ಗೋವಿನ ಜೋಳದಲ್ಲಿ ಏನಾಗುತ್ತೆ, ಸುಮಾರು 20-25 ದಿವಸದ ಒಂದು ನಂತರ ನಾವು ಕಳೆಗಳ ನಿಯಂತ್ರಣಕ್ಕಾಗಿ 240 ಸೋಡಿಯಂ ಸಾಲ್ಟ್ ಅಂತ ಹೇಳ್ತೀವಿ, ಅದು 0.82 ಕಿಲೋಗ್ರಾಮ್ ನ ಪ್ರತಿ ಎಕರೆಗೆ ಸಿಂಪರಣೆಗೆ ಕೈಗೊಳ್ಳಬಹುದು. ಆಮೇಲೆ ಜೋಳದಲ್ಲಿ ಈ ತೆನೆ ಬರುವ ಹಂತದಲ್ಲಿ ಏನಾಗುತ್ತೆ, ಕಾಳು ಕೊಟ್ಟ ಸಮಯದಲ್ಲಿ ನಾವು ಮಣ್ಣಿನ ತೇವಾಂಶ ಅಂದ್ರೆ ರಕ್ಷಿಸಿಕೊಳ್ಬೇಕಾಗತ್ತೆ, ಇಲ್ಲಾಂದ್ರೆ ನೀರಿನ ಒಂದು ಮೂಲ ಇದ್ರೆ ನೀರನ್ನ ಕೊಡ್ಬೇಕು. ಆಮೇಲೆ ಸೂರ್ಯಕಾಂತಿಯಲ್ಲಿ ನಮಗೆ ನೆಕ್ರೋಸಿಸ್ ರೋಗನ ತುಂಬಾ ಜಾಸ್ತಿ ಬರ್ತಾ ಇರುತ್ತೆ, ಸೊ ಅದಕ್ಕಾಗಿ ನಾವು ಏನ್ ಮಾಡ್ಬೇಕು ಅಂದ್ರೆ 0.25 ಮಿಲಿಲೀಟರ್ ಇಮ್ಡಾಕ್ರೋಫೆಟ್ 17.8 SL ರೂಪದಲ್ಲಿ ಸಿಗ್ತೈತಿ, ಅದು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡ್ಬೇಕು. ಆಮೇಲೆ ರೋಗ ಪೀಡಿತ ಗಿಡಗಳೇನಿರ್ತಾವಲ್ಲ ಅವೆಲ್ಲ ಕಿತ್ತಾಕಿ ಸುಟ್ಟು ಹಾಕ್ಬೇಕಾಗತ್ತೆ, ಇಲ್ಲಪ್ಪ ಅಂತಂದ್ರೆ ಅದು ಒಂದು ಗಿಡದಿಂದ ಗಿಡಕ್ಕೆ ಹರಡುವ ಸಾಧ್ಯತೆ ಇರುತ್ತೆ. ಮುಂಜಾಗ್ರತ ಕ್ರಮವಾಗಿ ಏನ್ ಮಾಡ್ಬೇಕು, ಆ ತರ ರೋಗ ಬಂದಿರೋ ಗಿಡಗಳನ್ನ ಕಿತ್ತಾಕಿ ನಾವು ಸುಡ್ಬೇಕಾಗತ್ತೆ, ಇಲ್ಲಾಂದ್ರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುವ ಒಂದು ಸಾಧ್ಯತೆ ಜಾಸ್ತಿ ಇದಾವೆ. ಆಮೇಲೆ ಈಗ ಸೂರ್ಯಕಾಂತಿಯಲ್ಲಿ ನಾವು ಏನ್ ಮಾಡ್ಬೇಕು, ಉತ್ತಮ ಇಳುವರಿಗಾಗಿ 4 kg ಒಂದು ಎಕರೆಗೆ ಬಳಸ್ಬೇಕು. ಸೊ ಇದರಿಂದ ನಮಗೆ ಉತ್ತಮ ಇಳುವರಿ ಬರಲು ಸಾಧ್ಯ ಆಗುತ್ತೆ. ರೈತ ಬಂದರೆ ಈಗ ನಮಗೆ ಮಳೆಗಾಲದಲ್ಲಿ ಏನಾಗುತ್ತೆ, ದನಕರಗಳನ್ನ ಮಳೆಗೆ ನೆನೆಯದಂತೆ ನೋಡ್ಕೊಳ್ಬೇಕು, ನಮಗೆ ಉತ್ತಮವಾದ ಸಮತೋಲನ ಆಹಾರನ ಕೊಡ್ಬೇಕಾಗತ್ತೆ. ಆಮೇಲೆ ನುಗ್ಗೆ ಸೊಪ್ಪನ್ನು ಜಾನುವಾರುಗಳಿಗೆ ಕೊಡೋದರಿಂದ ಏನಾಗುತ್ತೆ, ರೋಗ ನಿರೋಧಕ ಶಕ್ತಿಯು ಸಹ ನಮಗೆ ಬರುತ್ತೆ. ಈಗಿನ ರೈತ ಬಂದರೆ ನಮಗೆ ಮುಂದಿನ ವಾರದಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆ ಬರುವ ಸಾಧ್ಯತೆ ಇದೆ. ಸೊ ಆದ್ದರಿಂದ ಇರುವ ತೇವಾಂಶವನ್ನು ಕಾಪಾಡಿಕೊಂಡು ಉತ್ತಮ ಇಳುವರಿ ತಾವು ಪಡೆಯಬೇಕಂತ ಹೇಳಿ ಕೇಳ್ಕೊಳ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು, ಬೇಗ ಸಂದೇಶವಿದು, ಸಂದೇಶವಿದು, ಘನ ಸಂದೇಶವಿದು, ಘನ ಸಂದೇಶವಿದು. ರೈತ ಬಾಂಧವರೇ, ಇದುವರೆಗೂ ಹವಾಮಾನ ವರದಿಯನ್ನ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಜನಪದ ಗೀತೆಯನ್ನ ವಿವಿಧ ಕಲಾವಿದರಿಂದ. ಜನಪದ ಗೀತೆ ಕಾರ್ಯಕ್ರಮದಲ್ಲಿ ಕೋಲಾಟದ ಪದಗಳನ್ನ ಕೇಳುವಿರಿ ವಿವಿಧ ಕಲಾವಿದರಿಂದ. ಕೇಳುಗರೆ, ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ಕೇಳ್ತಾ ಇದ್ದೀರಾ ಗ್ರಾಮಾಂತರಂಗ ಕಾರ್ಯಕ್ರಮವನ್ನ. ವಿವಿಧ ಕಲಾವಿದರಿಂದ ಕೋಲಾಟದ ಪದಗಳನ್ನ ಈಗ ತಾನೇ ಕೇಳಿ ಬಂದ್ರಿ. ಬೆನ್ನಾಗೆ ಬಿದ್ದಂಥ ತಂಗ್ಯವ್ವ, ಕಣ್ಣಾಗೆ ನೀರ್ಯಾಕೆ ತಂಗ್ಯವ್ವ, ಕಣ್ಣಾಗೆ ನೀರ್ಯಾಕೆ ತಂಗ್ಯವ್ವ, ಬಾ ಒಳಗೆ ನೀ ಹೆಚ್ಚೋ ನನ್ನ ಮಡದಿ ಹೆಚ್ಚೋ, ನೀ ಹೆಚ್ಚೋ ನನ್ನ ಮಡದಿ ಹೆಚ್ಚೋ. ಬೆನ್ನಾಗೆ ಬಿದ್ದಂಥ ತಂಗ್ಯವ್ವ, ಕಣ್ಣಾಗೆ ನೀರ್ಯಾಕೆ ತಂಗ್ಯವ್ವ, ಕಣ್ಣಾಗೆ ನೀರ್ಯಾಕೆ ತಂಗ್ಯವ್ವ. ಕಳುವೆ ನನ್ನಮ್ಮ ಬೇಕಾತು ನಿನಗೀವೆ, ಮೂಗೂರಿಗೋಗಿ ಕಳುಹೇನು. ಯಾ ಕಳುವೆ ನನ್ನಮ್ಮ ಬೇಕಾತು ನಿನಗೀವೆ, ಮೂಗೂರಿಗೋಗಿ ಕಳುಹೇನು, ಮೂಗೂರಿಗೋಗಿ ಕಳುಹೇನು ತಂಗ್ಯವ್ವ, ಮೂಗೂರಿಗೋಗಿ ಕಳುಹೇನು ತಂಗ್ಯವ್ವ. ಹೋಗಿ ಬಾರವ್ವ ನಿನ್ನೂರ್ಗೆ, ಹೋಗಿ ಬಾರವ್ವ ನಿನ್ನೂರ್ಗೆ, ಹೋಗಿ ಬಾರವ್ವ ನಿನ್ನೂರ್ಗೆ. ಬತ್ತಾರೆ ನನ್ನಾಣೆ ಹೆತ್ತಮ್ಮ ಮೊದಲಿಲ್ಲ ಇತ್ತ ಬರುತ್ತಾಳೆ ಅವರಕ್ಕ ಅತ್ತಾರೆ ನನ್ನಾಣೆ ಹೆತ್ತಮ್ಮ ಮೊದಲಿಲ್ಲ ಇತ್ತ ಬರುತ್ತಾಳೆ ಅವರಕ್ಕ ಇತ್ತ ಬರುತ್ತಾಳೆ ಅವರಕ್ಕ ಅಕ್ಕಯ್ಯ ಇತ್ತ ಬರುತ್ತಾಳೆ ಅವರಕ್ಕ ಅಕ್ಕಯ್ಯ ಹೋಗಿ ಬಾರವ್ವ ನಿನ್ನೂರ್ಗೆ ಹೋಗಿ ಬಾರವ್ವ ನಿನ್ನೂರ್ಗೆ ಹೋಗಿ ಬಾರವ್ವ ನಿನ್ನೂರ್ಗೆ ಪೆನ್ನಾಗೆ ಬಿದ್ದಂಥ ತಂಗ್ಯವ್ವ ಕಣ್ಣಾಗೆ ನೀರ್ಯಾಕೆ ತಂಗ್ಯವ್ವ ಕಣ್ಣಾಗೆ ನೀರ್ಯಾಕೆ ತಂಗ್ಯವ್ವ ಬಾವೊಳಗೆ ನೀ ಹೆಚ್ಚೋ ನನ್ನ ಮಡದಿ ಹೆಚ್ಚೋ ನೀ ಹೆಚ್ಚೋ ನನ್ನ ಮಡದಿ ಹೆಚ್ಚೋ ಬೆನ್ನಾಗೆ ಬಿದ್ದಂಥ ತಂಗ್ಯವ್ವ ಕಣ್ಣಾಗೆ ನೀರ್ಯಾಕೆ ತಂಗ್ಯವ್ವ ಕಣ್ಣಾಗೆ ನೀರ್ಯಾಕೆ ತಂಗ್ಯವ್ವ ಬಂದವಳು ಬಂದಾಂಗೆ ಹೊರಟೇಯ ತಂಗ್ಯಮ್ಮ ಹಾಲಂತ ತವರ ತೊರೆದೇಯ ಬಂದವಳು ಬಂದಾಂಗೆ ಹೊರಟೇಯ ತಂಗ್ಯಮ್ಮ ಹಾಲಂತ ತವರ ತೊರೆದೇಯ ಹಾಲಂತ ತವರ ತೊರೆದು ಹೊರಟೇಯ ಹಾಲಂತ ತವರ ತೊರೆದು ಹೊರಟೇಯ ಬಂದವಳು ಬಂದಾಂಗೆ ಹೊರಟೇಯ ಹಾಲಂತ ತವರ ತೊರೆದೇಯ ಬಂದವಳು ಬಂದಾಂಗೆ ಹೊರಟೇಯ ಹಾಲಂತ ತವರ ತೊರೆದೇಯ ಹಾಲಂತ ತವರ ತೊರೆದೇಯ ರೈತ ಬಂದವರೇ ಕೇಳ್ತಾ ಇದ್ದೀರಾ ಜನಪದ ಗೀತೆಗಳನ್ನ ವಿವಿಧ ಕಲಾವಿದರಿಂದ ಇನ್ನು ಮುಂದೆ ಕೇಳಿ ಕೆಲವೊಂದು ಕೃಷಿ ಗೀತೆಗಳನ್ನ ಕನಸು ನನಸು ಆಗುವ ಸಮಯವು ಬಂದಿದೆ ಕನಸು ನನಸು ಆಗುವ ಸಮಯವು ಬಂದಿದೆ ಆಕಾಶಕ್ಕೆ ನಮಗೆ ನೆಗೆವ ಆಕಾಶಕ್ಕೆ ನಮಗೆ ನೆಗೆವ ಬಲವು ಈಗ ತಂದಿದೆ ಕನಸು ನನಸು ಆಗುವ ಸಮಯವು ಬಂದಿದೆ ಅಮೇರಿಕಕ್ಕೆ ಹೊರಟ ವಿಮಾನ ಚಂದಿರನತ್ತ ಸಾಗಿದೆ ಅಮೇರಿಕಕ್ಕೆ ಹೊರಟ ವಿಮಾನ ಚಂದಿರನತ್ತ ಸಾಗಿದೆ ಹಾರುವ ಯಂತ್ರ ವೇಗ ಹಿಡಿದು ಹಾರುವ ಯಂತ್ರ ವೇಗ ಹಿಡಿದು ಯಾನಿಗಳನ್ನು ಕರೆದಿದೆ ಕನಸು ನನಸು ಆಗುವ ಸಮಯವು ಬಂದಿದೆ

आज भी लाखों जागरूक किसान परंपरागत विधि से फसल उगा रहे हैं और चाकम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है परंपरागत खेती। ರೈತ ಬಾಂಧವರೇ, ಕೇಳಿ ಕೃಷಿ ಗೀತೆಯನ್ನ. ಜಗದ ಚರಾಚರಗಳಲ್ಲಿ ನೀನೇ ಇರುವೆ ಕಾರ್ಬನ್, ಜಗದ ಕ್ರಿಯೆಗಳಿಗೆ ಮೂಲ ನೀನೇ ನಂಬರ್ ಒನ್. ಜಗದ ಚರಾಚರಗಳಲ್ಲಿ ನೀನೇ ಇರುವೆ ಕಾರ್ಬನ್, ಜಗದ ಕ್ರಿಯೆಗಳಿಗೆ ಮೂಲ ನೀನೇ ನಂಬರ್ ಒನ್. ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿ ಹೇವನ್ ಹೇವನ್ ಹೇವನ್. ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿ ಹೇವನ್ ಹೇವನ್ ಹೇವನ್. ನಂಬಿಹೆಯೆಲ್ಲ ಮಣ್ಣನ್ನು ಅದರೊಳಗಡಗಿದೆ ಕಾರ್ಬನ್ನು, ಹೀರುತಿಯೆಲ್ಲ ಗಾಳಿಯನ್ನು ಅದರಲ್ಲಿ ಹುದು ಕಾರ್ಬನ್ನು, ತಿಂತಿಯೆಲ್ಲ ಹಣ್ಣನ್ನು ಅದರೊಳಗರಗಿರು ಕಾರ್ಬನ್ನು, ತಿಂತಿಯೆಲ್ಲ ಹಣ್ಣನ್ನು ಅದರೊಳಗಿರುವುದು ಕಾರ್ಬನ್ನು. ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿ ಹೇವನ್ ಹೇವನ್ ಹೇವನ್. ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿ ಹೇವನ್ ಹೇವನ್ ಹೇವನ್. ಸುಡುತಿಯೆಲ್ಲ ಇದ್ದಲನು ಅದರೊಳಗಿರುವುದು ಕಾರ್ಬನ್ನು, ಬರೀತಿಯೆಲ್ಲ ಸಿಸ್ಪೆನ್ನು ಅದರಲ್ಲಿರುವುದು ಕಾರ್ಬನ್ನು, ಧರಿಸುವೆಯೆಲ್ಲ ವಜ್ರವನು ಅದರೊಳಗಿರುವುದೇ ಕಾರ್ಬನ್ನು, ಧರಿಸುವೆಯೆಲ್ಲ ವಜ್ರವನು ಅದರೊಳಗಿರುವುದು ಕಾರ್ಬನ್ನು. ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿ ಹೇವನ್ ಹೇವನ್ ಹೇವನ್. ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿ ಹೇವನ್ ಹೇವನ್ ಹೇವನ್. ಕಾರ್ಬನ್ ಎಂಬುದೇ ಒಂದು ರೂಪ ಮಾತ್ರ ನೂರೊಂದು, ಮೂಲ ವಸ್ತು ಒಂದು ಕೆಲಸ ಮಾತ್ರ ನೂರೊಂದು. ಕಾರ್ಬನ್ ಇರುವುದರಿಂದ ಇಂದು ಅಂದು ಎಂದೆಂದು ಮುಂದು, ಕಾರ್ಬನ್ ಇರುವುದರಿಂದ ಇಂದು ಅಂದು ಎಂದೆಂದು ಮುಂದು. ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿ ಹೇವನ್ ಹೇವನ್ ಹೇವನ್. ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿಯೇ ಹೇವನ್ ಹೇವನ್ ಹೇವನ್. ಜಗದ ಚರಾಚರಗಳಲ್ಲಿ ನೀನೇ ಇರುವೆ ಕಾರ್ಬನ್, ಜಗದ ಕ್ರಿಯೆಗಳಿಗೆ ಮೂಲ ನೀನೇ ನಂಬರ್ ಒನ್. ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿಯೇ ಹೇವನ್ ಹೇವನ್ ಹೇವನ್. ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿಯೇ ಹೇವನ್ ಹೇವನ್ ಹೇವನ್ ಹೇವನ್ ಹೇವನ್ ಹೇವನ್ ಹೇವನ್ ಹೇವನ್ ಹೇವನ್. ಸಮೃದ್ಧಿ ತರುತ್ತೇವು ನಾವು, ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು, ಸಮೃದ್ಧಿ ತರುತ್ತೇವು ನಾವು, ಸಮೃದ್ಧಿ ತರುತ್ತೇವು ನಾವು. ಕೈ ಜೋಡಿಸಿ ಎಲ್ಲ ಕೈ ಜೋಡಿಸಿ, ಶ್ರದ್ಧೆಯ